ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ. ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕಾರ್ಯಕ್ರಮ ವೇಗಿಲ ಮಿಡಿತ. ನನ್ನ ಹೆಸರು ರಘು ಎನ್, ಹಿರಿಯ ಸಂಶೋಧಕರು, ಮಣ್ಣು ವಿಭಾಗ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಈ ದಿನ ನಾನು ಸಸ್ಯ ಬೆಳವಣಿಗೆಯಲ್ಲಿ ಪ್ರಧಾನ ಪೋಷಕಾಂಶಗಳ ಪಾತ್ರ, ಕೊರತೆಯ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಪ್ರಧಾನ ಪೋಷಕಾಂಶಗಳೆಂದರೆ ಸಾರಜನಕ, ರಂಜಕ, ಪೊಟಾಶ್. ಇದರಲ್ಲಿ ಮೊದಲನೇದಾಗಿ ಸಾರಜನಕ ಪಾತ್ರ ಏನೆಂದರೆ, ಬೆಳೆಯು ಉಲ್ಲಸಾಗಿ ಬೆಳೆಯಲು ಸಾರಜನಕ ಅತ್ಯವಶ್ಯಕವಾಗಿದೆ. ಏಕೆಂದರೆ ಇದು ಹಸಿರೆಲೆಯ ಹರಿತ್ತಿನ ಒಂದು ಭಾಗವಾಗಿದ್ದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಧಾನ್ಯಗಳಲ್ಲಿ ಗುಣಮಟ್ಟದ ಪ್ರೋಟೀನ್ ಉತ್ಪಾದನೆಗೆ ಸಾರಜನಕದ ಅವಶ್ಯಕತೆ ಇದೆ. ರಂಜಕ ಮತ್ತು ಪೊಟಾಷಿಯಂಗಳು ಸಸ್ಯದಿಂದ ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳುವಲ್ಲಿ ಸಾರಜನಕ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಸಾರಜನಕವು ಮಣ್ಣಿನಲ್ಲಿ ಯಾವ ರೀತಿ ಕೊರತೆ ಇರುತ್ತೆ ಅಂದರೆ, ಉಷ್ಣವಲಯದ ಮಣ್ಣುಗಳಲ್ಲಿ ಸಾವಯವ ಅಂಶ ತುಂಬಾ ಕಡಿಮೆ ಇರುವುದರಿಂದ ಸಾರಜನಕದ ಅಂಶ ಕೂಡ ಕಡಿಮೆ ಇರುತ್ತದೆ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ, ಮರಳು ಹೆಚ್ಚಿರುವ ಮತ್ತು ಸಾವಯವ ಅಂಶ ಕಡಿಮೆ ಇರುವ ಮಣ್ಣುಗಳಲ್ಲಿ ಮತ್ತು ಕೊಚ್ಚಣಿಕೆಗೆ ತುತ್ತಾದ ಮಣ್ಣುಗಳಲ್ಲಿ ಸಾರಜನಕದ ಕೊರತೆ ಕಂಡುಬರುತ್ತದೆ. ಸಾರಜನಕವು ಸಸ್ಯಗಳಲ್ಲಿ ತೀವ್ರಗತಿಯಲ್ಲಿ ಚಲಿಸಬಲ್ಲದು. ಆದ್ದರಿಂದ ಕೊರತೆಯ ಲಕ್ಷಣಗಳು ಮೊದಲು ಬಲಿತ ಎಲೆಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಬಲಿತ ಎಲೆಗಳ ತುದಿ ಹಸಿರನ್ನು ಕಳೆದುಕೊಳ್ಳುತ್ತದೆ. ಈ ಲಕ್ಷಣವು ಮಧ್ಯ ನರಕ್ಕೆ ಮುಂದುವರಿದು ಕ್ರಮೇಣ ಸಂಪೂರ್ಣ ಎಲೆಯನ್ನು ಆಕ್ರಮಿಸಿ ಕೊನೆಗೆ ಎಲೆ ಬಿಳಿಸಿಕೊಂಡು ಉದುರಿ ಹೋಗುತ್ತದೆ. ಹೊಸ ಎಲೆಗಳು ಚಿಕ್ಕದಾಗಿ ಉಳಿದು ತಿಳಿ ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಬೆಳೆಯ ಬೆಳವಣಿಗೆ ಕುಂಠಿತಗೊಂಡು ಕಾಂಡ ಬಲಹೀನತವಾಗುತ್ತದೆ. ಹೂವಿನ ಬೆಳವಣಿಗೆ ಕುಂಠಿತಗೊಂಡು ಅಂಡಕೋಶ ಚಿಕ್ಕದಾಗಿ ಉಳಿದು ಕಾಳಿನ ಗಾತ್ರ ಕಡಿಮೆಯಾಗುತ್ತದೆ. ಮುಸುಕಿನ ಜೋಳದ ತುದಿಯಲ್ಲಿ ಕಾಳು ಕಟ್ಟುವುದಿಲ್ಲ ಹಾಗೂ ಕಾಳುಗಳ ಸಾಲುಗಳು ಕಡಿಮೆಯಾಗುತ್ತದೆ. ಭತ್ತ ಮತ್ತು ರಾಗಿಯಲ್ಲಿ ತೆನೆಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಈ ಸಾರಜನಕದ ಕೊರತೆಯ ನಿರ್ವಹಣೆ ಯಾವ ರೀತಿ ಅಂದರೆ, ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಆಯಾ ಬೆಳೆಗೆ ಶಿಫಾರಸು ಮಾಡಿದಷ್ಟು ಸಾರಜನಕವನ್ನು 2-3 ಕಂತುಗಳಲ್ಲಿ ಕೊಡುವುದು ಸೂಕ್ತ. ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಬೀಜ ಬಿತ್ತುವುದಕ್ಕಿಂತ ಅಥವಾ ನಾಟಿ ಮಾಡುವುದಕ್ಕಿಂತ 1 ತಿಂಗಳ ಮೊದಲು ಮಣ್ಣಿಗೆ ಸೇರಿಸಬೇಕು. ಎರಡನೆಯದು ಪ್ರಧಾನ ಪೋಷಕಾಂಶ ಎಂದರೆ ರಂಜಕ. ಇದು ATP, RNA ಮತ್ತು DNAಗಳ ಭಾಗವಾಗಿರುವುದರಿಂದ ಅವಶ್ಯಕ ಜೀವಕ್ರಿಯೆಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಸಸ್ಯದ ಬೇರಿನ ಬೆಳವಣಿಗೆಗೆ, ಅದರಲ್ಲೂ ತುಂತುರು ಬೇರುಗಳ ಬೆಳವಣಿಗೆಗೆ ಏಕದಳ ಧಾನ್ಯಗಳ ಕಾಂಡವು ಸದೃಢವಾಗಿ ಬೆಳೆಯಲು ಮತ್ತು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಜೈವಿಕ ಸಾರಜನಕ ಸ್ಥಿರೀಕರಣವನ್ನು ಉತ್ತಮಪಡಿಸಲು ರಂಜಕ ಬೇಕು. ಈ ರಂಜಕವು ಮಣ್ಣಿನಲ್ಲಿ ಸವಕಳಿಗೆ ತುತ್ತಾದ ಸುಣ್ಣ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶಗಳಂತಹ ಹೆಚ್ಚಿರುವ ಮಣ್ಣುಗಳಲ್ಲಿ ರಂಜಕದ ಕೊರತೆ ಕಂಡುಬರುತ್ತದೆ. ಹುಳಿ ಮತ್ತು ಸುಣ್ಣದ ಅಂಶಗಳು ಹೆಚ್ಚಿರುವ ಮಣ್ಣುಗಳಲ್ಲಿ ಬೆಳೆಗೆ ಒದಗುವ ರಂಜಕದ ಲಭ್ಯತೆ ಕೂಡ ತುಂಬಾ ಕಡಿಮೆ. ಕಾರಣ, ಹುಳಿ ಮಣ್ಣಿನಲ್ಲಿರುವ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಹಾಗೂ ಸುಣ್ಣದ ಅಂಶ ಹೆಚ್ಚಿರುವ ಕಪ್ಪು ಮಣ್ಣುಗಳಲ್ಲಿರುವ ಕ್ಯಾಲ್ಸಿಯಂಗಳು ರಂಜಕದೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸುವುದರಿಂದ ರಂಜಕವು ಕಬ್ಬಿಣ ರಂಜಕ, ಅಲ್ಯೂಮಿನಿಯಂ ರಂಜಕ ಮತ್ತು ಕ್ಯಾಲ್ಸಿಯಂ ರಂಜಕಗಳಾಗಿ ಸ್ಥಿರೀಕರಣಗೊಳ್ಳುವುದರಿಂದ ರಂಜಕವು ಬೆಳೆಗಳಿಗೆ ದೊರೆಯುವುದಿಲ್ಲ. ಬೆಳೆಯ ಬೆಳವಣಿಗೆ ಮೊದಲ ಹಂತದಲ್ಲಿ ರಂಜಕದ ಅಗತ್ಯತೆ ಹೆಚ್ಚಿರುತ್ತದೆ. ಎಲೆಯ ಬೆಳವಣಿಗೆಯ ಮೊದಲ ಹಂತದಲ್ಲಿ ರಂಜಕದ ಕೊರತೆಯಿಂದಾದ ಹಾನಿಯನ್ನು ಆಮೇಲೆ ರಂಜಕ ಒದಗಿಸಿದರೂ ಕೂಡ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಕೆಳಭಾಗದ ಎಲೆಗಳು ತೀವ್ರ ಹಸಿರು ಬಣ್ಣದಿಂದ ಕೂಡಿದ್ದು ನಂತರ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಕೆಲವು ಬಾರಿ ಕೆಂಪು ಅಥವಾ ಕನ್ನೀಲಿ ಬಣ್ಣದ ವರ್ಣದ್ರೇಣುಗಳು ಎಲೆಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ಬೇರಿನ ಬೆಳವಣಿಗೆ ಕುಂಠಿತಗೊಳ್ಳುತ್ತವೆ. ಪಾರ್ಶ್ವಮೊಗ್ಗುಗಳು ಅರಳದೇ ಉಳಿಯುತ್ತದೆ. ಹೂ ಬಿಡುವುದು ಕಡಿಮೆಯಾಗಿ ಹಣ್ಣು ಮತ್ತು ಬೀಜಗಳು ಸಣ್ಣದಾಗುತ್ತವೆ. ಈ ರಂಜಕದ ಕೊರತೆಯ ನಿರ್ವಹಣೆ, ರಂಜಕವು ಮಣ್ಣಿನಲ್ಲಿ ಚಲಿಸಲಾರದು. ಆದ್ದರಿಂದ ಖನಿಜ ಮಣ್ಣುಗಳಲ್ಲಿ ಬಸುವಿಕೆಯಿಂದ ರಂಜಕ ಉಂಟಾಗುವುದಿಲ್ಲ, ಆದರೆ ಮಣ್ಣಿನ ಕೊಚ್ಚಣಿಕೆಯಿಂದ ಮಾತ್ರ ನಷ್ಟವಾಗುತ್ತದೆ. ರಂಜಕವು ರಾಸಾಯನಿಕ ಗೊಬ್ಬರಗಳನ್ನು ಪಟ್ಟಿ ರೂಪದಲ್ಲಿ ಬೆಳೆಗೆ ಒದಗಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆಯಾದ 8951164804ಕ್ಕೆ ಸಂಪರ್ಕಿಸಿ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ಮೈಲನಹಳ್ಳಿಯ ಕೃಷಿಕ ಪಿ ನಾಗೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿಯ ಕೃಷಿಕರಾದಂತಹ ಪಿ ನಾಗೇಶ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಲಾಭದಾಯಕವಾಗಿ ಈ ಒಂದು ಕೃಷಿ ಜೊತೆಗೆ ಹೈನುಗಾರಿಕೆಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗೇಶ್ ಅವರೇ. ಸರ್ ನಮಸ್ಕಾರ. ನಾಗೇಶ್ ಅವರೇ, ಹೇಳಿ, ಈ ಹೈನುಗಾರಿಕೆ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಬಂದಿದ್ದೀರಾ, ಯಾವ ರೀತಿ ಇದರಲ್ಲಿ ಲಾಭ ಕಂಡುಕೊಂಡಿದ್ದೀರಾ? ಸರ್ ನಾನು 4 ವರ್ಷದಿಂದ ಮಾಡ್ತಿದ್ದೀನಿ ಸರ್. ಫಸ್ಟ್ಗೆ ಸರ್ ಏನಿರಲಿಲ್ಲ ಸರ್, ನಾವು ಸುಮ್ಮನೆ ಆರಾಮಾಗಿ ತಿಂದು ಊರಲ್ಲಿ ತಿರುಗುತ್ತಿದ್ದೆ ಸರ್. ಈ ಪಕ್ಕದೂರಲ್ಲೇ ಸೊಸೈಟಿ ಮಾಡಿದ್ರು, ಹಾಲೆಲ್ಲ ಹಾಕ್ತಿದ್ರು. ಅಲ್ಲಿ ಹೋಗಿ ನೋಡಿದಾಗ ಇವರು ಮಾಡ್ತಿದ್ರಲ್ಲ, ನಾನು ಮಾಡ್ಬೋದಲ್ಲ ಅಂತೇಳಿ ನಾನು ಬಂದು ನಮ್ಮೂರಲ್ಲಿ ಒಂದು ಸ್ವಲ್ಪ ಏನನ್ನ ಮಾಡೋಣ ಅಂತೇಳಿ 4-5 ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅವ್ರಲ್ಲಿ ತೋರಿಸಿದ್ದೀನಿ ಅವ್ರಿಗೆಲ್ಲ. ಅವರು ಆಯಿತು ಮಾಡ್ಬೋದು, ಇದು ಆರಾಮಾಗಿ ನಮ್ಮ ಕೆಲಸ, ನಮಗೆ ಯಾರು ಕೇಳೋರಿರಲ್ಲ, ನಮ್ಮ ಕೆಲಸ ಆರಾಮಾಗಿ ಮಾಡ್ಬೋದಲ್ಲ, ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ, ಹಸುಗಳು ಮಾಡ್ಬೋದು ಅಂತೇಳಿ ಮಾತಾಡಿ ಸರ್. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿದ ಮೇಲೆ ಅವರೆಲ್ಲ ಎನ್ಕರೇಜ್ ಕೊಟ್ಟರು, ಮಾಡ್ಬೋದು ಮಾಡ್ರಿ ಮಾಡ್ರಿ ಅಂತ. ಅವಾಗ ನಾವು ತಲಾಕ್ ಒಂದೊಂದು ಹಸುಗಳು ತಗೊಂಬಂದು ಒಂದು ಹಸುಗಳಿಗೆ ಕಟ್ಕೊಂಡು ಮಾಡ್ಕೊಂಡು ಹೋದ್ವಿ. ಒಂದು 7-8 ಜನ ಹಾಲಿನಿಗೆ ವ್ಯಾನ್ ಬರೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಬರಲ್ಲ ಅಂತೇಳಿದರು. ಬಿ ಪಾಯಿಂಟಿಗೆ ನೀವು ಕನೆಕ್ಷನ್ ಕೊಡ್ರಿ ಫಸ್ಟಿಗೆ, ನಿಮ್ಗೆ ಎ ಪಾಯಿಂಟ್ ಬರಲ್ಲ ಅಂತೇಳಿದರು. ಅಲ್ಲಿ 3 ವರ್ಷ ಅವರಿಗೆ ಹಾಕಿದ್ವಿ. ಆಮೇಲೆ ಮಾಡ್ತಾ ಮಾಡ್ತಾ ಒಂದು ಹಸು ಇರೋರು, ಈಗ ಅಲ್ಲಿ 2 ಹಸು 3 ಹಸು 4 ಹಸು ಮಾಡ್ಕೊಂಡಿದ್ವಿ, 4-5 ಮಾಡ್ಕೊಂಡಿದ್ವಿ. ನಾನು ಬಂದು ಒಂದು ಹಸುವಿಂದ ಈಗ ನನ್ನ 4ನೇ ಹಸು ಇದ್ದಾವೆ, 4 ಕರು ಇದ್ದಾವೆ, ಒಳ್ಳೆ ಲಾಭದಾಯಕ ಇದೆ. ಅದರಿಂದ ಶ್ರಮಪಟ್ಟು ಮಾಡ್ತಾ ಇದ್ದೀವಿ, ಮಾಡಿದ್ದಕ್ಕೆ ಪ್ರತಿಫಲ ಇದೆ ಸರ್. ನಾವು ಬೆಳಿಗ್ಗೆ 5 ಸಂಜೆ 5 ಲೀಟ್ರಿಂದ ಹಿಡಿದು ಈಗ ಒಂದು ದಿನಕ್ಕೆ ಬೆಳಿಗ್ಗೆ ಸಂಜೆ 50 ಲೀಟ್ರ್ ಹಾಲು ಹಾಕ್ತಿದ್ವಿ ನಾವೇನು. ನಮ್ಮದು ತಿಪ್ಪೆ ಗೊಬ್ಬರ ಸಮೇತ 1 ವರ್ಷಕ್ಕೆ ಬಂದು 40,000-45,000 ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಅದು ಮಾಡ್ತೀವಿ, ಮತ್ತು 4-5 ಕರು ಬಂದಿದ್ದಾವೆ ನಮಗೆ, ಅದರಿಂದ ಒಳ್ಳೆ ಲಾಭದಾಯಕ ಇದೆ ಸರ್. ಮತ್ತು ಯಾರ್ದು ಏನು ಕಿರುಕು ಸಮಸ್ಯೆ ಏನಿರಲ್ಲ. ಆಮೇಲೆ ಈಗ ಹಾಲೆಲ್ಲ ರೇಜ್ ಆದಮೇಲೆ ನಾವು ಬಿ ಎಮ್ ಸಿ ಕಡೆಯಿಂದ ಬಿ ಪಾಯಿಂಟಿಂದ ಹೇಳಿ ನಾವೇನು ಮತ್ತೆ ಸಭೆ ಮಾಡಿ ಊರೆಲ್ಲ ಕರೆಸಿ ಇದು ಸಂಘ ಎಲ್ಲ ಮಾಡಿ ಈಗ ಓಪನಿಂಗ್ ಮಾಡಿ ಎ ಪಾಯಿಂಟ್ ಮಾಡಿದ್ವಿ ಸರ್. ಬೇ ಪಾಯಿಂಟ್ ಮಾಡಿ ಈಗ ಹೊಸ್ದಾಗಿ ಅದ್ರಾಗೆ ನನ್ನ ಕಾರ್ಯದರ್ಶಿ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಊರಲ್ಲೆಲ್ಲ ಕಲಿಸಿ. ಈಗ ನಮ್ಮದು ಲಾಭದಾಯಕದಲ್ಲಿ ಒಳ್ಳೆ ಅನುಕೂಲವಾಗಿ ನಡೀತೈತಿ, ಏನು ಸಮಸ್ಯೆ ಇಲ್ಲ. ಒಳ್ಳೆ ಒಬ್ರಿಗೊಬ್ರೊಬ್ರಿಗೆಲ್ಲ ಎಷ್ಟೋ ಒಂದು 30-35 ಹಸು ಆಗಿದ್ದಾವೆ ನಮ್ಮೂರಲ್ಲಿ. 1 ಕ್ಯಾನ್ ಹೋಗ ಹಾಲು ಈಗ 4 ಕ್ಯಾನು ಒಂದು ಶಿಫ್ಟ್ಗೆ ಹೋಗ್ತಿದ್ದಾವೆ. 140-150 ಒಂದೊಂದು ಶಿಫ್ಟ್ ಹಾಲು ಹೋಗ್ತಿದ್ದಾವೆ, ಏನು ಸಮಸ್ಯೆ ಇಲ್ಲ ಸರ್. ಒಳ್ಳೆ ಲಾಭದಾಯಕ ಇದೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಯಾರು ಒಬ್ರು ಕೆಳಗೆ ಹೋಗಿ ಅವ್ರು ಕೊಟ್ಟಂಥ ಸ್ಯಾಲ್ರಿ ತಗೊಂಡು ಅವ್ರು ಹೇಳಂಥ ಕೆಲಸ ಮಾಡೋದು ಅವೆಲ್ಲ ಬಿಟ್ಟು ನಮ್ಮ ಕೆಲಸ ನಮ್ಮ ಶ್ರದ್ಧೆಯಿಂದ ನಾವು ಮಾಡಿದರೆ ನಮ್ಗೆ ಪ್ರತಿಫಲ ಇದೆ. ಏ ನೀನು ಅಲ್ಲಿ ಕೆಲಸ ಮಾಡು ಇಲ್ಲಿ ಕೆಲಸ ಮಾಡು ಕೂಲಿ ಕೊಡ್ತೀವಿ ನಾವು, ಅವು ಇವ ಅವೆಲ್ಲ ಯಾವಿರಲ್ಲ. ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಮನ್ನ ಯಾರು ಕೇಳೋರಿರಲ್ಲ ಸರ್. ಈ ಹೈನುಗಾರಿಕೆಯಿಂದ ಬಂದಾಗಿಂದ ನಾನು ಒಳ್ಳೆಯ ಲಾಭದಾಯಕ ಆಗಿ ಏನು ಸಮಸ್ಯೆ ಇಲ್ಲದಂಗೆ ಒಟ್ಟು ಭೂಸ ನಾವೆಲ್ಲ ಹೋಗಿ ಖರ್ಚೆಲ್ಲ ಹೋಗಿ ತಿಂಗಳಿಗೆ ಒಂದು ಹಸುವಿಂದ ಇಳಿದು 8,000-10,000 ಸಹ ಲಾಭದಾಯಕ ಇದೆ ಸರ್. ಈಗ ಹೈನುಗಾರಿಕೆಯನ್ನ ಯಾವ ರೀತಿ ಪ್ರಾರಂಭ ಮಾಡಿಕೊಂಡ್ರ, ಪ್ರಾರಂಭದಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ, ಏನೆಲ್ಲ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡ್ರಿ ಸರ್? ಫಸ್ಟ್ಗೆ ನಾವು 1 ಹಸು ತಗೊಂಬಂದಿದ್ವಿ, 1 ಹಸುವಿಂದ ಹಿಡಿದು ಹಂಗೆ ಆಗ್ತಾ ಆಗ್ತಾ 2ನೇ ಹಸು ಆಯಿತು, 2ರಿಂದ ಹಂಗೆ ಈಗ 3 ಆಗಿ 4ನೇ ಹಸು ಈಗ ಒಳ್ಳೆ ಲಾಭದಾಯಕ ಇದೆ ಸರ್. ಮಾಡ್ತಾ ಇದ್ದೀವಿ ಸರ್. ಒಂದು ಪ್ಲೋ ಗೊಬ್ಬರದ ಅದು ಒಂದು ಕನಿಷ್ಠ ಅಂದರೆ 35-45,000 ಬೆಲೆ ಬಾಳುತ್ತೆ ಸರ್. ಭೂಸ ಖರ್ಚೆಲ್ಲ ಹೋಗುತ್ತೆ ಸರ್, ಹೋಗಿ ಲಾಭದಾಯಕ ಇದೆ ಸರ್. ಈಗ ಪ್ರಾರಂಭದಲ್ಲಿ ಅಂತಂದ್ರೆ ಹಸು ಎಲ್ಲಿಂದ ತಗೊಂಬಂದ್ರೆ ನೀವು? ಸರ್ ನಾವು ಈ ಕಡೆ ಶಿರಾದ ಹತ್ರ ತಗೊಂಬಂದ್ ಸರ್, ಬಡವನಹಳ್ಳಿ. ಆಮೇಲೆ ಶಿರಾ ಕಡೆಯಿಂದ ಚೌಳೂರು ಅಂತೇಳಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರ ಕಡೆಯಿಂದ ತಗೊಂಬಂದಿ ಸರ್ ಹಸುಗಳು. ಈಗೆಲ್ಲ ನೀವು ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ಅಥವಾ ಇತ್ತೀಚೆಗೆ ಈಗೆಲ್ಲ ಜರ್ಸಿ ಎಚ್ಎಫ್ ಅಂತ ಏನು ಬಂದದವ ತಳಿಗಳು, ಈ ತಳಿಗಳನ್ನ ನೀವು ಸಾಕಾಣಿಕೆ ಮಾಡಿ ಹೈನುಗಾರಿಕೆ ಮಾಡ್ತಾ ಇದ್ರ? ಸರ್, ಫಸ್ಟ್ ನಾವು ಜರ್ಸಿನೇ ಮಾಡಿದ್ ಸರ್. ನಮ್ಗೆ ಅನುಭವ ಬರ್ಬೇಕಂದ್ರೆ ಜರ್ಸಿ ಮಾಡಿದ್ವಿ. ಜರ್ಸಿಯಿಂದ ಅದ್ರಾಗೆಲ್ಲ ಬೆನಿಫಿಟ್ ನೋಡಿ ಅವು ಕಾಯಿಲೆ ಎಲ್ಲ ಡೈರಿ ಡಾಕ್ಟರ್ ಬರ್ತಿದ್ರು, ಅವ್ರಿಗೆಲ್ಲ ಕೂಪನ್ ಕೊಟ್ರೆ ಬಂದು ಇನ್ಸೂರೆನ್ಸ್ ಎಲ್ಲ ಮಾಡ್ತಿದ್ರು. ಅವಾಗೆಲ್ಲ ರೂಟ್ ಸಿಕ್ತ, ಅದ್ರ ಬಗ್ಗೆ ರೂಟ್ ಸಿಕ್ಕಿದ ಮೇಲೆ ಒಳ್ಳೆ ವೆಚ್ಚಪ್ಪ ಒಳ್ಳೆ ಹಸುನೇ ತಗೊಂಬಂದ್ವಿ ಸರ್ ಆ ಕಡೆಯಿಂದ, ಶಿರಾ ಕಡೆಯಿಂದ. ಈಗ ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡಬೇಕು, ಗುಣಮಟ್ಟದ ಹಾಲು ಕೊಡಬೇಕು ಗ್ರಾಹಕರಿಗೆ, ನಾವು ನಿತ್ಯ ಬಳಸಬೇಕು ಅಂತ ಈ ನಿಟ್ಟಿನಲ್ಲಿ ಮನಸ್ಸು ಮಾಡಲಿಲ್ಲ ನೀವು? ಒಳ್ಳೆ ಗುಣಮಟ್ಟ ಹಾಲು ಇದ್ದಿದ್ದಕ್ಕೆ ಸರ್ ನಮಗೆಲ್ಲ ಪಾಯಿಂಟ್ ಕೊಟ್ಟಿದ್ದು, ಮತ್ತೆ ಹಾಲು ಒಳ್ಳೆ ಗುಣಮಟ್ಟ ಹಾಲು ಬರ್ತಿದ್ದಾವಂತ BMC ಸಕ್ಸಸ್ ಆಗಿದ್ದು. ಗುಣಮಟ್ಟ ಹಾಲು ಕೊಡಲಿಲ್ಲ ಅಂದರೆ ಯಾರು ಅಮೌಂಟ್ ಕೊಡಲ್ಲ ಸರ್. ಗುಣಮಟ್ಟದ ಹಾಲಿದಿಂದನೇ ಅವರು ಸೆಲೆಕ್ಟ್ ಮಾಡಿ ನಮ್ಗೆ ಎ ಪಾಯಿಂಟ್ ಕೊಟ್ಟು ಮತ್ತೆ ನಮಗೇನು ಸಂಘದಲ್ಲ ಏನು ಸಮಸ್ಯೆ ಇಲ್ಲದಂಗೆ ಮಾಗಿದೆ ಸರ್. ಈಗ ಇವತ್ತು ನಿಮ್ಮಲ್ಲಿ ಎಷ್ಟು ಹಸುಗಳಿದಾವೆ ಸರ್? ನಮ್ಮ ಅದರಲ್ಲಿ ಒಂದು ಹಸುವಿಂದ ಹಿಡಿದು ಈಗ 5ನೇ ಹಸು ಇದಾವೆ ಸರ್, 4 ಹೆಣ್ಣು ಕರು ಇದಾವೆ ಸರ್. ಅದರಲ್ಲೇ ನಾವು ಸುಮ್ಮನೆ ಇಲ್ಲ, ಅದ್ರ ಜೊತೆಗೆ ಒಂದಿಷ್ಟು ಟಗರು ಮಾಡ್ಕೊಂಡಿದ್ವಿ, ಮೇಕೆ ಮಾಡಿದ್ವಿ, ಎಲ್ಲ ಅದರಲ್ಲೇ ಮಾಡ್ಕೊಂಡಿದ್ವಿ ಸರ್. ನಮ್ಮ ಅಪ್ಪಾಜಿ, ನಮ್ಮ ನಮ್ಮ ಮನೆಯವರು ನಾವು ಎಲ್ಲ ಮಾಡ್ತೀವಿ ಸರ್. ಮಕ್ಕಳೆಲ್ಲ ಓದ್ತಿದ್ದಾರೆ, ಅವ್ರಿಗೂ ಎಲ್ಲ ಖರ್ಚಿಗೆಲ್ಲ ಆಗ್ತಿದೆ ಸರ್. ಈಗ ನೀವೆಲ್ಲ ತನಕ ವಿದ್ಯಾಭ್ಯಾಸ ಮಾಡಿಕೊಂಡು ಈ ಒಂದು ಕೃಷಿ ವೃತ್ತಿಗೆ ಬಂದ್ರ, ಹೈನುಗಾರಿಕೆ ಮಾಡಕ್ಕಿದ್ರ? ಸರ್, ನಾನು SLC ಆಯಿತು, PUC ಆಯಿತು, ITI ಮಾಡಿದೆ, ಇದೇನು ನನಗೆ ಯಾವುದು ಸಿಗಲ್ಲ ಬಿಡು ಅಂತೇಳಿ ಮತ್ತೆ ಯಾರನ್ನ ಫ್ರೆಂಡ್ಸ್ ಎಲ್ಲ ಪಕ್ಕದೂರಲ್ಲಿ ಆ ಕಡೆ ಈ ಕಡೆ ಎಲ್ಲ ಮಾಡ್ತಿದ್ರ ನೋಡಿ ನಾವು ಮಾಡೋಣ ಊರಲ್ಲಿ ಇದ್ಮೇಲೆ ಏನೋ ಒಂದು ಮಾಡಿಬಿಡೋಣ ಅಂತೇಳಿ ಮಾಡಿದೆ ಸರ್ ಇಲ್ಲಿವರೆಗೂ. ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ಗುಣಮಟ್ಟದ ಅಂದ್ರೆ ಒಳ್ಳೆ ಒಂದು ಕೊಠಡಿ ನಿರ್ಮಾಣ ಮಾಡ್ಬೇಕು ಹಸುಗಳಿಗೆ ಮನೆ ಅಂತ ಹೇಳಿ. ಮನೆ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ರ? ತಮ್ಮ ಗ್ರಾಮದಲ್ಲಿ ಮಾಡಿದ್ರ ಅಥವಾ ತಮ್ಮ ಜಮೀನಲ್ಲಿ ಮಾಡಿದ್ರ? ಇಲ್ಲೇ ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ದನದ ಶೆಡ್ ಅಂತೇಳಿ ಅವ್ರಿಗೆ ಅಪ್ಲಿಕೇಶನ್ ಎಲ್ಲ ಕೊಟ್ಟಾಗ ಅವರು ಪ್ರೋತ್ಸಾಹ ಧನ ಅಂತೇಳಿ ಒಂದು 40,000 ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಾವು ಒಂದು ಶೆಡ್ ಹಾಕ್ಸಿದ್ದೀನಿ, ಶೆಡ್ ಹಾಕ್ಸಿ ಒಳ್ಳೆ ನೀಟ್ನೆಸ್ ಆಗಿ ಮಾಡಿಸಿದ್ದೀನಿ ಸರ್. ಗುಣಮಟ್ಟ ಹಾಲು ಇರಬೇಕು, ಶುದ್ಧಿ ಹಾಲು ಬೇಕಂತೇಳಿ ಅವಕ್ಕೆಲ್ಲ ಸಬ್ಸೆಂಟ್ ಏನು ಬೇಕಾ ಭೂಸ ಆ ಭೂಸ ಎಲ್ಲ ಬರ್ತಾ ಇದೆ ನಮಗೆ. ಬಂದಿದ್ದ ಭೂಸನ ಎಲ್ಲರಿಗೂ ಕೊಡ್ತೀನಿ, ರೈತರಿಗೂ ನಾವು ತಾಂತೀವಿ. ನಮ್ಮ ಹಸುಗಳಿಗೆ ಹಾಕಿ ಒಳ್ಳೆ ಕ್ವಾಲಿಟಿ ಬರೋ ಹಾಲೇ ಬರ್ತಾ ಇದೆ ಸರ್, ಏನು ಸಮಸ್ಯೆ ಇಲ್ಲ ಸರ್. ನಮಗೆ ಹಾಲಿನ ಪ್ರಾಬ್ಲಮ್ಮೇ ಇಲ್ಲ, ಎಲ್ಲ ಕಡೆಯನ್ನು ಒಳ್ಳೆ ಹಾಲು ಕೊಡ್ತಿದ್ದಾರೆ ಅಂತ ಹೆಸರಿದೆ ಸರ್ ನಮ್ಮ ಕಡೆದು. ಈಗ ನಿಮ್ಮ ಒಂದು ಹಾಲಿನ ಡೈರಿ ವತಿಯಿಂದ ಬರ್ತಕ್ಕಂಥ ಭೂಸ ಮತ್ತು ಇಂಡಿಯನ್ ಅಷ್ಟೇ ಬಳಸ್ತೀರಾ, ಇದ್ರ ಜೊತೆಗೆ ಏನಾದರೂ ನಿಮ್ಮ ಜಮೀನಲ್ಲಿ ಹಸಿರು ಮೇವುಗಳನ್ನ ಬೆಳೆದು ಪ್ರತಿನಿತ್ಯ ಆಹಾರವಾಗಿ ಹಸುಗಳಿಗೆ ಕೊಡ್ತಾ ಇದ್ರೆ? ಸರ್, ಹಸಿರು ಹುಲ್ಲು ಇದ್ರೆ ಸರ್ ಹಾಲು ಬರೋದು ಗುಣಮಟ್ಟದ ಹಾಲು. ಬರೀ ಒಣಮೇವು ಹಾಕಿದ್ರೆ ಬರಲ್ಲ, ಹಸಿ ಹುಲ್ಲು ಬೇಕು ಜೊತೆಗೆ ಒಣ ಹುಲ್ಲು ಬೇಕು. ನಮ್ಗೆ ಕೊಡೋಂಥ ಡೈರಿ ಭೂಸ ಜೊತೆಗೆ ನಾವು ಮೆಕ್ಕೆಜೋಳ ಇಟ್ಟು ಜಿನ್ ಹಾಕ್ಸಿ ಅದನ್ನು ಅದನ್ನೆಲ್ಲ ಭೂಸನೂ ಹಿಂಡಿನೂ ಮತ್ತು ಮೆಕ್ಕೆಜೋಳ ಮೂರು ಕೊಡ್ತೀವಿ. ಆಮೇಲೆ ಇದು ಮೆಂಡ್ರ ಮಿಕ್ಸರ್ ಹಾಕ್ತೀವಿ, ಕ್ಯಾಲ್ಸಿಯಂ ಆವಾಗವಾಗ ಬಳಸ್ತಿರ್ತೀವಿ. ಎಲ್ಲ ಹಾಕಿ ಕೊಟ್ಟಿದ್ದಕ್ಕೆ ಒಳ್ಳೆ ಗುಣಮಟ್ಟದ ಹಾಲು ಬರ್ತಾಯಿದೆ ಸರ್. ಹಸಿರು ಮೇವು ಸರ್ ಇದು ನೇಪಿಯರ್ ಬೆಳಿತೀವಿ ಸರ್. ಸಪರೇಟ್ ಆಗಿ ಒಂದು ಎಕರೆ ರಾಗಿ ಹಾಕೋದು, ರಾಗಿ ಹುಲ್ಲು ಕೊಯ್ದು ಸಿಮೆವ್ ಹಾಕೋದು ಈ ಥರ ಮಾಡಲ್ಲ? ಇಲ್ಲ ಸರ್, ರಾಗಿ ಏನಿಲ್ಲ ಸರ್, ಮೆಕ್ಕೆಜೋಳ ಬೆಳಿತೀವಿ ಸರ್. ಮೆಕ್ಕೆಜೋಳ ಬೆಳಿತೀವಿ, ಅದರಲ್ಲಿ ಸೂಲಿಂಗೆಲ್ಲ ಕಟ್ ಮಾಡ್ಕೊಂಬಂದು ಹಸುಗಳಿಗೆ ಹಾಕಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್. ಈಗೆಲ್ಲ ನೀವು ಕಟ್ಟಿ ಮೇಯಿಸ್ತೀರಾ ಏನು, ಅಥವಾ ತಮ್ಮ ಜಮೀನಲ್ಲಿ ಬದುಗಳಲ್ಲಿ ತೋಟಗಳಲ್ಲಿ ಈ ಥರ ಮೇಯಿಸ್ಕೊಂಡು ಬರ್ತೀರಾ? ಎಲ್ಲಿ ಕಟ್ಟಿರೋದು ಸರ್ ಅಲ್ಲೇ ಶೆಡ್ಡಲ್ಲೇ ಇರ್ತಾ ಸರ್, ಬೇರೆ ಕಡೆ ಎಲ್ಲಿ ಹೊರಗಡೆ ಕಳಿಸಲ್ಲ ಸರ್. ಅವನ್ನ ಕಳಿಸಿದ್ರೆ ಹಾಲು ಕಡಿಮೆ ಆಗ್ತದೆ ಸರ್, ಕ್ವಾಲಿಟಿ ಬರಲ್ಲ ಸರ್. ಆಮೇಲೆ ಏನೇನೋ ಕಾಯಿಲೆ ಬರ್ತದೆ ಸರ್, ಅವೆಲ್ಲ ಸಮಸ್ಯೆ ಬೇಡ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಕಟ್ಬಿಟ್ಟು ಮನೆಯಲ್ಲೇ ಶೆಡ್ಡಲ್ಲೇ ನೋಡ್ಕೊಂತೀವಿ ಸರ್ ಎಲ್ಲ. ಅಲ್ಲಿಗೆ ಅಲ್ಲೇ ವ್ಯವಸ್ಥೆ ಅವಕ್ಕೆ ಅಲ್ಲೇ ಮಾಡ್ತೀವಿ. ಈಗ ಮನೆಯಲ್ಲೇ ಕಟ್ಟಿ ಮೇಯಿಸೋದ್ರಿಂದ ಅಂದ್ರೆ ಸಾಕಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾಗುತ್ತೆ. ಯಾವ ರೀತಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀರ, ಇದ್ರ ಬಗ್ಗೆ ಹೇಳಿ ಸರ್. ಸ್ವಚ್ಛತೆ ಅಂದರೆ ಸರ್ ಬೆಳಿಗ್ಗೆ ಎದ್ದು ಕ್ಲೀನಾಗಿ ಎಲ್ಲ ಸಗಣಿ ಎಲ್ಲ ಬಾಸಿ ಕ್ಲೀನಾಗಿ ಸ್ವಚ್ಛ ಮಾಡಿ ಶೆಡ್ ಎಲ್ಲ ಕ್ಲೀನ್ ಮಾಡಿ ಭೂಸ ಇಟ್ಟು ಹಾಲು ಕರೆದು ಡೈರಿಗೆ ಹಾಕಿ ಮತ್ತೆ ಅವಕ್ಕೆಲ್ಲ ಸ್ನಾನ ಮಾಡಿಸಿ ಶೆಡ್ ಒಳಗೆ ಕಟ್ಟಿ ಅವಕ್ಕೆಲ್ಲ ಭೂಸ ನೀರು ಎಲ್ಲ ಹಾಕಿ ಏನು ಸಮಸ್ಯೆ ಇಲ್ದಂಗೆ ಕ್ಲಿಯರ್ ಆಗಿ ಅಬ್ಸೆಂಟಾಗಿ ಇಟ್ಕೊಂಡಿದ್ದೆ ಸರ್ ಅವಕ್ಕೂ. ಈಗ ಸಾಕಷ್ಟು ವರ್ಷದಿಂದ ಈ ಹೈನುಗಾರಿಕೆ ಮಾಡ್ತಾ ಬಂದಿದ್ರಲ್ಲ, ಏನಾದರೂ ಈ ಒಂದು ಹಸುಗಳಿಗೆ ಆಗಿರ್ಬೋದು ಕರುಗಳಿಗೆ ಆಗಿರ್ಬೋದು ಅಂದರೆ ರೋಗ ರಚನೆಗಳು ಏನಾದರೂ ಕಂಡು ಬಂದವ? ಸರ್ ಬರ್ತಿದೆ ಸರ್, ಕೆಚ್ಚಲು ಬಾವು ಹಸುಗಳಿಗೆ ಬರ್ತವೆ, ತೈಲರು ಬರ್ತವೆ, ಮತ್ತು ನಾನಾ ಥರ ಕಾಯಿಲೆ ಬರ್ತವೆ. ತಪ್ಪಿದ್ದಲ್ಲ, ಕಾಯಿಲೆ ಬಂದೇ ಬರ್ತವೆ. ಶೆಡ್ ಸ್ವಚ್ಛವಾಗಿಲ್ಲ ಅಂದರೆ ಇನ್ನೂ ಜಾಸ್ತಿ ಬರುತ್ತೆ ಸರ್, ಕೆಚ್ಚಲು ಬಾವು ಪ್ರಭಾವ ಜಾಸ್ತಿ ಸರ್. ಈಗ ಸ್ವಚ್ಛತೆ ಅಂದರೆ ಯಾವ ರೀತಿ ಮಾಡ್ತೀರಾ, ಈ ಒಂದು ಕೊಠಡಿ ಆಗಿರ್ಬೋದು ಅಥವಾ ಹಸುಗಳಾಗಿರ್ಬೋದು? ಸರ್ ಸ್ವಚ್ಛತೆ ಅಂದರೆ ಆ ಶೆಡ್ಡಲ್ಲಿ ಇರೋವೆಲ್ಲ ಕ್ಲೀನಾಗಿ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ನೀರು ಬಿಟ್ಟು ಎಲ್ಲ ವಾಶ್ ಮಾಡಿ ಇಟ್ಟರೆ ಸರ್ ಕ್ಲೀನಾಗಿರುತ್ತೆ ಸರ್ ಶೆಡ್ಡು. ದನಗಳಿಗೆಲ್ಲ ಸ್ನಾನ ಮಾಡಿಸ್ಬೇಕು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸ್ನಾನ ಮಾಡಿಸ್ತೀವಿ. ಸಾಮಾನ್ಯವಾಗಿ ಈ ಒಂದು ಕೆಚ್ಚಲು ಬಾವು ಅಂತಂದ್ರೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳ್ತೀರಾ? ಸರ್ ಕೆಚ್ಚಲು ಬಾವು ಅಂದರೆ ಅಲ್ಲಿ ಶೆಡ್ ಹತ್ರ ನೀಟ್ನೆಸ್ ಇಲ್ಲಂದ್ರೆ ಅವು ಸಗಣಿ ಅದರಲ್ಲಿ ಹಾಕಿರ್ತವೆ, ಗಂಜಲು ಅದರಲ್ಲಿರುತ್ತೆ, ಮತ್ತೆ ಅದರಲ್ಲೇ ಉಳ್ಡಾಡ್ಬಿಟ್ಟು ಅವೆಲ್ಲ ಮೈಯಲ್ಲಿ ಇದು ಮಾಡ್ಕೊಂಡು ಆ ಕೆಚ್ಚಲಲ್ಲೇ ಹುಳ ಏನನ್ನ ಹೋಗಿ ಕೆಚ್ಚಲು ಬಾವು ಬರ್ತದೆ. ಈಗ ಹೈನುಗಾರಿಕೆಯಲ್ಲಿ ಸಾಕಷ್ಟು ಹಸುಗಳಿಗೆ ರೋಗ ರುಜಿನಗಳು ಬರ್ತವೆ ಅಂತ ಹೇಳಿದ್ರಲ್ಲ, ಈಗ ಮುಂಜಾಗ್ರತೆ ಕ್ರಮವಾಗಿ ಈ ಒಂದು ಪಶು ಆಸ್ಪತ್ರೆ ಇಲಾಖೆಯಿಂದ ಸಾಕಷ್ಟು ಈ ಒಂದು ಲಸಿಕೆಗಳನ್ನ ಹಾಕ್ಸ್ತಾರೆ, ಮುಂದೆ ಯಾವುದೇ ಕಾಯಿಲೆ ಬರಬಾರ್ದು ಅಂತೇಳಿ ಕೆಲವೊಂದು ಕಾಯಿಲೆಗೆ ಒಂದೊಂದು ತರದ ಲಸಿಕೆಗಳನ್ನ ಹಾಕ್ತಾರೆ. ಅಂದ್ರೆ ಆ ತರ ನೀವು ಲಸಿಕೆಗಳನ್ನ ಹಾಕ್ಸ್ತೀರಾ ನಿಮ್ಮ ಹಸುಗಳಿಗೆ? ಸರ್, ಅವರು ಲಸಿಕೆ ಬಂದಂತ ಲಸಿಕೆ ಪಕ್ಕ ಮಾಡಿಸಿ ಸರ್ ಆ ಟೈಮಿಂಗ್ಸ್, ಆ ಲಸಿಕೆ ಮಾಡಿಸ್ದಾಗ ಬರಂತ ಆ ಲಸಿಕೆ ತಕ್ಕಂತ ಕಾಯಿಲೆ ಬರಲ್ಲ ಸರ್, ಬೇರೆ ತರ ಬಂದೇ ಬರ್ತದೆ ಸರ್ ಕಾಯಿಲೆ, ಒಂದೇ ತರ ಅಂತ ಬರಲ್ಲ ಸರ್, ನಾನಾ ತರ ಕಾಯಿಲೆ ಬರ್ತದೆ ಸರ್ ಹಸುಗೆ. ಊರಕ್ಕೆ ಕಾಲು ಬಾಯಿ ಜ್ವರ ಅಂತೇಳಿ ಅವ್ರು ಕೊಡ್ತಾರೆ, ಆ ಲಸಿಕೆಗೂ ಇದಕ್ಕೂ ಸಂಬಂಧ ಇಲ್ಲ ಸರ್, ಬಂದೇ ಬರ್ತದೆ ಸರ್. ಈಗ ನೀವು ಏನಾದರೂ ಕಾಯಿಲೆ ಬಂತು ಹಸುವಿಗೆ, ಏನಾದರೂ ನಿಮಗೆ ಸಾಕಷ್ಟು ಚಿಕಿತ್ಸೆ ಕೊಟ್ಟರು ಅದು ಫಲಿಸ್ಲಿಲ್ಲ, ಏನಾದರೂ ಮರಣ ಬಂತು ಅಂದರೆ ನಿಮಗೆ ಸಾಕಷ್ಟು ಲಾಸ್ ಆಗುತ್ತೆ ಅಲ್ವಾ? ಸಾಕಷ್ಟು ಹಣ ಕೊಟ್ಟು ನೀವು ಕೊಂಡ್ಕೊಂಬಂದಿರ್ತೀರ ಹಸುಗಳನ್ನ. ಈಗ ಈ ನಿಟ್ಟಿನಲ್ಲಿ ಏನಾದರೂ ಈ ಒಂದು ಹಸುಗಳಿಗೆ ಇನ್ಸೂರೆನ್ಸ್ ಈ ಥರ ಏನಾದರೂ ಮಾಡಿಸಿದ್ರೆ ನಿಮ್ಮ ಡೈರಿ ವತಿಯಿಂದ? ಸರ್, ನಮ್ಮ ಡೈರಿ ಕಡೆಯಿಂದ ಎಲ್ಲ ಹಸುಗಳಿಗೂ ಕಂಪಲ್ಸರಿ ಇನ್ಸೂರೆನ್ಸ್ ಮಾಡಿದೆ. ಫಸ್ಟ್ಗೆ ಸ್ಟಾರ್ಟಿಂಗಲ್ಲಿ ಸರ್ ನಾವು ಮಾಡಬೇಕಾದ್ರೆ ನಮ್ಗೆ ಇನ್ಸೂರೆನ್ಸ್ ಗೊತ್ತಿಲ್ಲ, ಏನೂ ಗೊತ್ತಿರಲಿಲ್ಲ. ಕೆಲವು ಎರಡು ಹಸು ನನ್ನವು ಕಳ್ಕೊಂಡು ಲಾಸ್ ಆಗಿದ್ದೀನಿ ಸರ್ ಫಸ್ಟ್ಗೆ ಸ್ಟಾರ್ಟಿಂಗಲ್ಲಿ, ಗೊತ್ತಿಲ್ಲ ಅದು ಏನನ್ನೋದು ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಯಾರೋ ಒಳ್ಳೆ ಚೆನ್ನಾಗಿ ಬೀಡು ಇದ್ದಾವೆ, ಹಾಲು ಬರ್ತಿದ್ದಾವೆ ಅಂತೇಳಿ ಕಳಿಸಿದ್ರು ಅವನ್ನ. ಅವು ಬರ್ತಾ ಬರ್ತಾನೆ ಸಿಕ್ಕಾಬಟ್ಟ ಕಾಯಿಲೆಗೆ ತೊಂದರೆ ಆಗ್ಬಿಟ್ಟು ಎರಡು ಸತ್ತೋಗ್ಬಿಟ್ಟು, ಇನ್ಸೂರೆನ್ಸ್ ಏನು ಗೊತ್ತಿರಲಿಲ್ಲ, ಲಾಸ್ ಆಗಿದೆ ಸರ್ ಫಸ್ಟ್ಗೆಲ್ಲ. ಈಗ ಮತ್ತೆ ಎಲ್ಲ ಕಂಪಲ್ಸರಿ ಎಲ್ಲ ಟೋಟಲ್ ನಮ್ಮೂರವೆಲ್ಲ ಡೈರಿ ಕಡೆಯಿಂದ ಎಲ್ಲ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟಿದ್ದೀನಿ ಸರ್, ಏನು ಸಮಸ್ಯೆ ಇರಲಿ. ಈಗ ಈಗ ರೈತರು ಇನ್ಸೂರೆನ್ಸ್ ಮಾಡಿಸ್ಬೇಕಂದ್ರೆ ಏನೆಲ್ಲ ಒಂದು ದಾಖಲೆಗಳು ಕೊಡಬೇಕಾಗುತ್ತೆ? ಸರ್, ಅವ್ರ ಪಾಸ್ಬುಕ್ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಸರ್. ಈಗ ಹಸು ಇದೆ ಅಂತ ಒಂದು ಅದಕ್ಕೂ ಪ್ರಮಾಣ ಪತ್ರ ಬೇಕಾಗುತ್ತೆ. ಪ್ರಮಾಣ ಪತ್ರ ಏನು ಬೇಕಲ್ಲ ಸರ್, ಸತ್ತಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಹೋಗ್ತಾರೆ ಡಾಕ್ಟ್ರ್ ಬಂದು, ಮಾಡ್ಕೊಂಡು ಅದಾದಮೇಲೆ ಅಮೌಂಟ್ ಹಾಕ್ತಾರೆ ಸರ್ ಅಕೌಂಟಿಗೆ, ಅವ್ರ ಅಕೌಂಟ್ ನೇರವಾಗಿ ರೈತರ ಅಕೌಂಟಿಗೆ ಹಾಕ್ಬಿಡ್ತಾರೆ. ಈಗ ನಿಮ್ಮ ಡೈರಿ ವತಿಯಿಂದ ಈ ಹೈನುಗಾರಿಕೆ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ನೀಡ್ತಾರಾ? ಡೈರಿ ಕಡೆಯಿಂದ ಹೆಚ್ಚಿನ ಮಾಹಿತಿ ಇನ್ನೂ ಮಾಡಬೇಕು, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ಇನ್ನೂ ಕೆಲವು ಕಸ್ಟಮರ್ಗಳು ಇನ್ನೂ ರೆಡಿ ಇದ್ದಾರೆ ಸರ್ ಮಾಡೋಕ್ಕೆ, ಇನ್ನು ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಬಟ್ ಮಾಡೇ ಮಾಡ್ತೀವಿ ಸರ್, ಇನ್ನೂ ಇಂಪ್ರೂವ್ಮೆಂಟ್ ಏನು ಫುಲ್ ಮಾಡಬೇಕಂತಿದೆ ಸರ್, ಮಾಡೇ ಮಾಡ್ತೀವಿ ಸರ್. ಸ್ವಚ್ಛತೆಯ ಒಂದು ಹಾಲು ನಾವು ಕರಿಬೇಕಂತಂದ್ರೆ ಹಸುಗಳಲ್ಲಿ ಏನೆಲ್ಲ ಒಂದು ಮುಂಜಾಗ್ರತೆಯನ್ನು ವಹಿಸ್ಕೊಂಡು ಹಾಲು ಹಿಂಡಬೇಕಾಗುತ್ತೆ? ಸರ್, ನಾವು ಹಾಲು ಹಿಂಡಬೇಕಾದ್ರೆ ಕ್ಲೀನಾಗಿ ಕೆಚ್ಚಲೆಲ್ಲ ಸ್ವಚ್ಛ ಮಾಡಿ ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ತಗೊಂಡು ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಎಣ್ಣೆ ಹಚ್ಚಿ ಹಾಲು ಕ್ಲೀನಾಗಿ ಕರಿಬೇಕು ಸರ್. ಕರೆದಾದ್ಮೇಲೆ ಮತ್ತೆ ಕೆಚ್ಚಲಿಗೆಲ್ಲ ನೀರು ಹೊಡೆದು ಸ್ವಚ್ಛ ಮಾಡ್ಬೇಕು ಸರ್. ಸ್ವಚ್ಛ ಮಾಡಿದ್ರೆ ಆ ಹಾಲು ಗುಣಮಟ್ಟ ಹಾಲು ಇರ್ತಾವೆ ಸರ್, ಏನು ಯಾವ ಥರ ಪ್ರಾಬ್ಲಮ್ ಬರಲ್ಲ ಸರ್. ಈಗೆಲ್ಲ ಹಾಲೆಲ್ಲ ಹಿಂಡ್ತಿರಪ್ಪ, ಈಗ ಡೈರಿಗೆ ಹೋಯ್ತೀರಾ, ಅಲ್ಲಿ ಒಂದೊಂದ್ಸಲ ಡಿಗ್ರಿ ಬರಲಿಲ್ಲ, ಫ್ಯಾಟ್ ಬರಲಿಲ್ಲ ಅಂತಾರೆ, ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳ್ತೀರಾ? ಸರ್, ಡಿಗ್ರಿ ಫ್ಯಾಟ್ ಬರಲಿಲ್ಲ ಅಂದರೆ ಸ್ವಲ್ಪ ಅವಕ್ಕೆಲ್ಲ ಮೆಂಡ್ರಮಿಕ್ಸರು ಕ್ಯಾಲ್ಸಿಯಮ್ಮು ಡಿಪ್ಸೆನ್ಸ್ ಇರ್ತಾವೆ ಸರ್, ಆ ಥರ ಇದ್ದರೆ ಆ ಥರ ಆಗ್ತದೆ ಸರ್. ಎಲ್ಲ ಕರೆಕ್ಟು ಕ್ವಾಲಿಟಿಯಾಗಿ ಕರೆಕ್ಟ್ ಟೈಮಿಂಗ್ಸ್ ಕರೆಕ್ಟಾಗಿ ಏನು ಕೊಡೋ ಕೊಟ್ಟರೆ ಯಾವ ಬರಲ್ಲ ಸರ್. ಏನು ಸ್ವಲ್ಪ ಬೇಜವಾಬ್ದಾರಿ ಮಾಡಿರ್ತಾರಲ್ಲ ಅವ್ರು ಮಾತ್ರ ಕ್ವಾಲಿಟಿ ಕಡಿಮೆ ಬರ್ತದೆ ಸರ್. ಬೇಜವಾಬ್ದಾರಿಯಿಂದ ಸುಮ್ಮನೆ ಎಲ್ಲೋ ಕಟ್ಟಿರ್ತಾರೆ, ತಾಮೋಡ್ತಾರೆ, ಹಾಲು ಕರೀತಾರೆ, ತಂದು ಡೈರಿಗೆ ಹಾಕ್ತಾರೆ, ಅವ್ರು ಬಂದರು ಬರ್ಬೋದು ಹೋದ್ರು ಹೋಗ್ಬೋದು ಅನ್ನೋ ಅಂಥ ಭೇದ ಭಾವದಿಂದ ಮಾಡೋರಿಗೆ ಮಾತ್ರ ಕ್ವಾಲಿಟಿ ಬರಲ್ಲ ಸರ್ ಖಂಡಿತ. ಮಾಡಬೇಕಂತೇಳಿ ಶ್ರದ್ಧೆಯಿಂದ ಮಾಡಿದವ್ರಿಗೆ ಅವರಿಗೆ ಪ್ರತಿಫಲ ಖಂಡಿತ ಸರ್. ಜೊತೆಗೆ ಗುಣಮಟ್ಟದ ಆಹಾರಗಳು ಬೇಕಾಗುತ್ತೆ. ಬೇಕಾಗುತ್ತೆ ಸರ್, ಬೇಕಾಗುತ್ತೆ. ಗುಣಮಟ್ಟದ ಹಾಲು ಬಂದರೆ ಸರ್ ಅದಕ್ಕೆ ಪ್ರಯೋಜನ, ಇಲ್ಲಾಂದ್ರೆ ಈ ವೇಸ್ಟ್ ಸರ್, ಅದು ಏನಕ್ಕೂ ಬರಲ್ಲ. ಈಗ ಪ್ರತಿನಿತ್ಯ ಬೆಳಗ್ಗೆ ಎಷ್ಟು ಸಂಜೆ ಎಷ್ಟು ಹಾಲು ಮಾರಾಟ ಮಾಡ್ತೀರಾ ನೀವು? ಸರ್, ನಾನು ಬರೀ 5 ಲೀಟ್ರಿಂದ ಹಿಡಿದು ಈಗ ಒಂದು 45 ಲೀಟ್ರ್ ಹಾಕ್ತೀನಿ ಸರ್ ಬೆಳಗ್ಗೆ ಸಂಜೆಯಿಂದ. ಈಗೆಲ್ಲ ಏನು ರೇಟ್ ಇದೆ ನಿಮಗೆ, ಪ್ರತಿ ಲೀಟ್ರಿಗೆ ಎಷ್ಟು ಕೊಡ್ತಾರೆ? ಸರ್, 3-6 ಬಂದರೆ ಸರ್ 27-32 ರೂಪಾಯಿ ಬರುತ್ತೆ ಸರ್. 4-1 ಬಂದರೆ ಅದಕ್ಕೆ 28-44 ರೂಪಾಯಿ ಬೀಳುತ್ತೆ ಸರ್. ಅದರಲ್ಲಿ ಪ್ರೋತ್ಸಾಹ ಧನ ಅಂತೇಳಿ ಒಂದು 5 ರೂಪಾಯಿ ಸರ್ಕಾರದಿಂದ ಬೀಳುತ್ತೆ. ಅಂದರೆ ಇದೇ ರೇಟ್ ಸಿಕ್ಕರೆ ನಿಮಗೆ ಉತ್ತಮವಾದ ಒಂದು ಆದಾಯ ಬರುತ್ತೆ ಅಂತ ಹೇಳ್ತೀರಾ ಹೈನುಗಾರಿಕೆಯಲ್ಲಿ? ಹಾಂ ಸರ್, ಇದೇ ರೇಟ್ ಇದ್ದರೆ ಬರುತ್ತೆ ಸರ್. ಇನ್ನು ಇದಕ್ಕಿಂತ ಕಡಿಮೆ ಇದೆ ಸರ್, ಈಗ ಸ್ವಲ್ಪ ರೇಟ್ ಮಾಡಿದರೆ ಈಗ ಒಂದು ಸ್ವಲ್ಪ ಪರವಿಲ್ಲ ಸರ್, ಉತ್ತಮವಾಗಿದೆ ಸರ್, ಈಗ ಒಂದು ಸ್ವಲ್ಪ ಲಾಭದಾಯಕ ಅನಿಸ್ಬೋದು ಸರ್. ನಿಮಗೆಲ್ಲ ಕ್ಯಾಶ್ ಅಂತಂದ್ರೆ ಹಣ ಅಂತಂದ್ರೆ ತಿಂಗಳಿಗೊಮ್ಮೆ ಕೊಡ್ತಾರ, ವಾರಕ್ಕೊಮ್ಮೆ ಕೊಡ್ತಾರ ಡೈರಿ ವತಿಯಿಂದ? ಸರ್, ತಿಂಗಳ ಪೇಮೆಂಟ್ ಮಾಡ್ತಾರೆ ಸರ್, ಡೇಟ್ ಫಿಕ್ಸ್ ಮಾಡಿದ್ದೆ ಆ ಡೇಟಿಗೆ ಕರೆಕ್ಟ್ ಆಗಿ ಅಕೌಂಟ್ಗೆ ಹಾಕ್ತಾರೆ ಸರ್, ಅವರು ಡ್ರಾ ಮಾಡ್ಕೊಂತಾರೆ ಸರ್ ರೈತರು. ಈಗ ಪ್ರತಿನಿತ್ಯ ನೀವು ಎಷ್ಟೆಷ್ಟು ಹಾಲು ಹಾಕಿದ್ರಿ, ಏನೇನು ರೇಟ್ ಇದೆ ಅದೆಲ್ಲ ನಿಮ್ಗೆ ಸ್ಲಿಪ್ ಬರುತ್ತೆ? ಹಾಂ ಸರ್, ಬರುತ್ತೆ. ಯಾರು ಎಷ್ಟೆಷ್ಟು ಲೀಟರ್ ಹಾಕಿದ್ರೆ ಎಲ್ಲ ಟೋಟಲ್ ಮಾಹಿತಿ ಇರುತ್ತೆ ಸರ್, ಅದ್ರ ಪ್ರಕಾರನೇ ಅವ್ರವ್ರ ಅಕೌಂಟಿಗೆ ಅವ್ರ ಅಮೌಂಟ್ ತುಂಬಿಡೋದು. ಈಗ ಹೈನುಗಾರಿಕೆಯಲ್ಲಿ ಹಸುಗಳು ಸಾಕಷ್ಟು ಉತ್ತಮವಾದ ಆಹಾರ ಕೊಡ್ತೀರಿ, ಒಳ್ಳೆ ಚೆನ್ನಾಗೆಲ್ಲ ಜವಾಬ್ದಾರಿಯುತವಾಗಿ ನೋಡ್ಕೊಳ್ತೀರಾ, ಒಳ್ಳೆ ಹಾಲು ಕೊಡ್ಬೇಕಂತಂದ್ರೆ ಕರುಗಳು ಇರಬೇಕಾಗ್ತವಲ್ವಾ? ಕರುಗಳು ಅಂತಂದ್ರೆ ಅವನ್ನೆಲ್ಲ ಯಾವ ರೀತಿ ನೀವು ಪೋಷಣೆ ಮಾಡ್ತೀರಾ? ಸರ್, ಕರುಗಳಿಗೆ ಅವಕ್ಕೆಲ್ಲ ತಿಂಡಿ ಭೂಸ ಎಲ್ಲ ಕೊಡಬೇಕು, ಅವು ಸ್ನಾನ ಮಾಡಿಸ್ಬೇಕು ಕರೆಕ್ಟಾಗಿ. ಅವಕ್ಕೂ ಸ್ವಲ್ಪ 3 ತಿಂಗಳಾಗೋವರೆಗೂ ಒಳ್ಳೆ ಕ್ವಾಲಿಟಿ ಹಾಲು ಕೊಟ್ಟರೆ ಸರ್ ಬರ್ತಾವೆ ಸರ್. ಆಮೇಲೆ ಮೇವು ತಿಂತೇವೆ, ಆಮೇಲೆ ಏನು ಸಮಸ್ಯೆ ಇರಲ್ಲ. ಸ್ವಲ್ಪ ಭೂಸ ನೀರು ಕೊಟ್ಟರೆ ಬೆಳವಣಿಗೆ ಹಾಕೊಂಡು ಬಂದ್ಬಿಡ್ತಾವೆ ಸರ್. ಈಗ ಪ್ರಾರಂಭದಲ್ಲಿ ಅವಕ್ಕೆ ಏನು ಉಣ್ಣೆ ಬೆಳಬಾರ್ದು ರೋಗ ಈ ತರ ಉಣ್ಣೆ ರೋಗ ಬಂದಾಗ ಸಾಕಷ್ಟು ಕರುಗಳೆಲ್ಲ ಮರಣ ಹೊಂದುವಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ವಲ್ವ ಸರ್. ಈಗ ಅವನ್ನ ಸಿಕ್ಕಬಟ್ಟ ಎಲ್ಲಂದ್ರೆಲ್ಲ ಕಟ್ಟೋದು, ಬಿಸಿಲಿಗೆ ಕಟ್ಟಿದ್ರೆ ಇರಲ್ಲ, ಉಣ್ಣೆ ಬಿದ್ದರೂ ಇರಲ್ಲ ಒಂದು, ಮತ್ತೆ ತೈಲೇರ್ ಅಂತ ಬಂದು ಹೋಗ್ಬಿಡ್ತವೆ. ಅದಕ್ಕಾಗಿ ಅವನ್ನ ಸ್ವಲ್ಪ ಕ್ರಮ ಶ್ರದ್ಧೆಯಿಂದ ನೋಡ್ಕೊಂಡ್ರೆ ಮಾತ್ರ ಕರುಗಳು ಬರ್ತವೆ ಸರ್. 1-2 ವರ್ಷ ಸಾಕಿದ್ರೆ ಸಾಕು, ಕರುಗಳು ಬಂದ್ಬಿಡ್ತವೆ ನಮಗೆ. ಅದೂ ಲಾಭದಾಯಕ ಆಗುತ್ತೆ ಸರ್ ಕರುವಿಂದನು. ಈಗ ಹೊಸ ಆಕಳ ತರಬೇಕು ಅಂದರೆ 50-60 ಸಾವಿರ ಬೇಕು. ನಮ್ಮ ಕರು ಬಂದರೆ ಅಲ್ಲೇ 50-60 ಸಾವಿರ ರೂಪಾಯಿ ಸೇವ್ ಆಗ್ಬಿಡ್ತು. ಅದರಿಂದ ಲಾಭದಾಯಕ ಕರುವಿಂದ ಸಾಕೋದ್ರಿಂದ. ಈಗ ಹಸುಗಳಿಗೆ ಎಷ್ಟೇ ಉತ್ತಮವಾದ ಆಹಾರ ಕೊಟ್ಟರು ಸಾಲದು, ಅಂದರೆ ಒಳ್ಳೆಯ ಒಂದು ಹಾಲಿನ ಉತ್ಪಾದನೆ ಆಗಬೇಕಂತಂದ್ರೆ ಸಕಾಲಕ್ಕೆ ತಕ್ಕಂತೆ ನೀರನ್ನು ಕೊಡಬೇಕಾಗುತ್ತಲ್ವಾ? ನೀರು ಅಂತಂದರೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಥರ ನೀವು ಕೊಡ್ತಾ ಇದ್ದೀರಾ? ಸರ್, ನಾವು 10 ಗಂಟೆಗೆ ಒಂದ್ಸರಿ ಮುಸ್ರೆಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೂಸ ಹಾಕಿ ನೀರು ಕುಡಿಸ್ತೀವಿ. ಒಂದೊಂದು 10-10 ಲೀಟ್ರ್ 20-25 ಲೀಟ್ರ್ ವರೆಗೂ ಕುಡಿತೇವೆ ಸರ್ ನೀರು. ನೀರು ಸಬ್ಸೆಂಟಾಗಿ ಕುಡಿದ್ಬಿಟ್ಟು 12 ಗಂಟೆಯಿಂದ 2:30 ವರೆಗೂ ನಾವೇನು ಹಾಕಲ್ಲ ಸರ್, ಸೈಲೆಂಟಾಗಿ ಮಲಗಿಬಿಡ್ಬೇಕು ಸರ್. ಅವು ಆ ಮಲಗಿದ ಮೇಲೆ 3 ಗಂಟೆಯಿಂದ ಮತ್ತೆ ಅವಕ್ಕೆಲ್ಲ ಸ್ನಾನ ಗಿನ ಮಾಡಿಸಿ ಅವಕ್ಕೆಲ್ಲ ಮೇವು ಎಲ್ಲ ಹಾಕಿ ಬೂಸ ಗೀಸಿಟ್ಟು 6 ಗಂಟೆಗೆ ಹಾಲಲ್ಲಿ ಕರೆದು ಡೈರಿಗೆ ಹಾಕ್ತೀವಿ ಸರ್. ಈಗ ನಿಮ್ಮ ಹಸು ಸಾಕಾಣಿಕೆಯಲ್ಲಿ ಏನಾದರೂ ಗಂಡು ಕರು ಬಿಡ್ತು ಅಂದ್ರೆ ಅದನ್ನೇನು ಮಾಡ್ತೀರಿ ನೀವು? ಏನು ಬೇಸಾಯಕ್ಕೆ ಉಪಯೋಗ ಮಾಡ್ಕೊಳ್ತೀರಿ ಅಥವಾ ಮಾರಾಟ ಮಾಡ್ತೀರ? ಸರ್, ಗಂಡು ಕರು ಹುಟ್ಟಿದ್ರೆ ಮಾರಾಟ ಮಾಡಿಬಿಡ್ತಾರೆ ಸರ್, ಇಟ್ಕೊಳಲ್ಲ ಸರ್. ಹೆಣ್ಣು ಕರು ಆದರೆ ಯಾವ ಕಾರಣಕ್ಕೂ ಕೊಡಲ್ಲ. ಅದನ್ನ ಪಾಲನೆ ಮಾಡಿದ್ವಿ ಸರ್, ಪಾಲನೆ ಮಾಡಿ ಅದನ್ನ ಒಟ್ಟು 2 ವರ್ಷವರೆಗೂ ಸಾಕಿ ಅದನ್ನ ಹಸು ಮಾಡ್ಕೊಂಡ್ಬಿಡ್ತೀವಿ. ಈಗ 5 ಹಸುಗಳಿಗೆ ಸಾಮಾನ್ಯವಾಗಿ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ? ನಿಮಗೆ ಅದರಲ್ಲಿ ಖರ್ಚು ತೆಗೆದು ಎಷ್ಟು ಲಾಭದಾಯಕ ಆಗುತ್ತೆ ಅಲ್ಲಿಂದ? ಸರ್, ಖರ್ಚು 5 ಹಸುಗಿಂದ ಹಿಡಿದು ಒಂದು 9,000 ರೂಪಾಯಿ ಖರ್ಚು ಬರುತ್ತೆ ಸರ್. ನಮ್ಮದು ಒಂದು 30,000 ರೂಪಾಯಿ ಆಗುತ್ತೆ ಸರ್. 30 ಆದರೆ ಒಂದು 8,000 ಖರ್ಚು ಹೋಗುತ್ತೆ ಸರ್. ಮತ್ತೆ ಶೇಂಗಾ ಬಳ್ಳಿ ತಾಂತೀವಿ, ಒಂದು ಸ್ವಲ್ಪ ಮೆಕ್ಕೆಜೋಳ ತಾಂತೀವಿ, ಮೆಕ್ಕೆಜೋಳ ಆಮೇಲೆ ಸಪ್ಪೆಗೆ ಅದಕ್ಕೆ ಇದಕ್ಕೆಲ್ಲ ಹೋದ್ರೆ 20,000 ಹೋದ್ರೆ ಕನಿಷ್ಠ 10-12 ಸಾವಿರ ಅಂತ ಉಳಿತದೆ ಸರ್. ಒಟ್ಟಾರೆ ನಮ್ಮ ಮನೆಯಲ್ಲೇ ಇದ್ದು ಕೃಷಿ ಜೊತೆಗೆ ತಿಂಗಳ ಒಂದು 10-15 ಸಾವಿರ ರೂಪಾಯಿ ಆರಾಮಾಗಿ ದುಡಿಬೋದಲ್ವಾ? ಸರ್, ದುಡಿಬೋದು ಸರ್. ಅದ್ರ ಜೊತೆಗೆ ನಮಗೆ ಗೊಬ್ಬರನೂ ಸಮೇತ ವರ್ಷಕ್ಕೆ 35-45 ಸಾವಿರದವರೆಗೂ ಗೊಬ್ಬರನೂ ಸಿಗುತ್ತೆ ಸರ್. ನಮಗೆ ಗೊಬ್ಬರದಿಂದ ಲಾಭ ಬರುತ್ತೆ, ಮತ್ತೆ ಅದರಿಂದನೂ ಲಾಭ ಬರುತ್ತೆ. ಹಾಲಿನಿಂದ ಲಾಭ, ಗೊಬ್ಬರದಿಂದ ಲಾಭ ಸರ್. ಮಾಡಿದ್ರೆ ಪ್ರತಿಫಲ ಇದೆ ಸರ್. ಸಾಕಷ್ಟು ಸಗಣಿ ಗೊಬ್ಬರ ಬರ್ತದೆ ಅಂತ ಹೇಳಿದ್ರಲ್ಲ ನಿಮ್ಮ ಹೈನುಗಾರಿಕೆಯಲ್ಲಿ, ಈಗ ಮಾರಾಟ ಯಾಕೆ ಮಾಡ್ತೀರಾ? ನಿಮ್ದೇ ಕೃಷಿ ಭೂಮಿ ಇಲ್ವಾ ಸರ್? ನಮ್ಮ ಕೃಷಿ ಭೂಮಿ ಕಮ್ಮಿ ಇದೆ ಸರ್. ಕಮ್ಮಿ ಇದ್ದು ನಮ್ಗೆ ಹೆಚ್ಚಾಗುತ್ತೆ ಸರ್. ಹೆಚ್ಚಾಗಿದ್ದು ಮಾರಾಟ ಮಾಡಲೇಬೇಕು ಸರ್. ನಾವು ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತೆ 1 ಎಕರೆ ಇದೆ, ಏನೇನು ಬೆಳೀತಾ ಇದ್ರ ಸರ್? ನಾವು ರಾಗಿ, ಮೆಕ್ಕೆಜೋಳ, ಶೇಂಗಾ ಬೆಳಿತೀವಿ ಸರ್. 4 ಎಕರೆ ಜಮೀನಿದೆ ಸರ್. 4 ಎಕರೆಯಲ್ಲಿ 2 ಎಕರೆ ಬೆದ್ಲಿದೆ, 2 ಎಕರೆ ನೀರಾವರಿ ಇದೆ ಸರ್. ಈಗ ನೀರಾವರಿಗೆ ಏನೋ ತೋಟ ಇಂಥದ್ದು ಮಾಡೋಕ್ಕೆ ಮನಸ್ಸು ಮಾಡಲಿಲ್ವಾ? ಈಗ ರಾಗಿ, ಮೆಕ್ಕೆಜೋಳ ಮತ್ತೆ ಶೇಂಗಾ ಬೆಳಿತಿದ್ದೀವಲ್ಲ, ಈಗ ನೆಕ್ಸ್ಟ್ ಅಡಿಕೆ ಹಾಕ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅಲ್ಲಿ ಹಾಕ್ತೀವಿ ಸರ್ ನೆಕ್ಸ್ಟ್. ಯಾಕೆ ಅಡಿಕೆನೇ ಹಾಕ್ಬೇಕು ಅಂತ ಯಾಕೆ ಅನ್ನಿಸ್ತು? ಬೇರೆ ಎಲ್ಲ ತೋಟಗಾರಿಕೆ ಬೆಳೆಗಳು ಅದಾವಲ್ಲ, ಅವನ್ನ ಬೆಳಿಬೋದಲ್ಲ? ಬೆಳಿಬೋದು ಸರ್. ಈಗ ಅದನ್ನು ಇದನ್ನು ಹೆವಿ ಆಗುತ್ತೆ ಅಂತೇಳಿ ನಾವು ಅಡಿಕೆ ಹಾಕೋಣ ಅಂತ ಪ್ಲಾನಿಂಗ್, ಒಳ್ಳೆ ರೇಟ್ ಬರುತ್ತೆ ಅಂತೇಳಿ ಒಂದು ಸ್ವಲ್ಪ ದಿನ ಅದನ್ನು ಸಾಕಾಣಿಕೆ ಮಾಡಿದರೆ ಮುಂದೆ ಪ್ರತಿಫಲ ಇರ್ಬೋದು ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸರ್. ಈಗ ಟಗರು ಅದಾವ ಅಂತ ಹೇಳಿದ್ರ, ಎಷ್ಟು ಸಾಕಾಣಿಕೆ ಮಾಡಿದ್ರ ಟಗರು? ಸರ್, ನಮ್ಮ ಒಂದು 4 ಇದೆ ಸರ್. ಮೊನ್ನೆ ಒಂದು 4 ಮಾರಿದ್ದೀವಿ ಸರ್. 4 ಮಾರಿದ್ರೆ ಒಂದೊಂದು 20-25 ಸಾವಿರ ಹಂಗೆ ಮಾರಿಬಿಡಿ ಸರ್. 4 ಇನ್ನೂ 4 ಇದಾವೆ, ಇನ್ನೂ ಚಿಕ್ಕವು ಸರ್. ಒಂದು ಸ್ವಲ್ಪ ಇನ್ನೂ ಒಂದು 6 ತಿಂಗಳು ಬೇಕವು. ಅವಿಂದ ಸ್ವಲ್ಪ ಲಾಭನೇ ಸರ್. ನಾವು 5,000 ಒಂದು ತಗೊಂಡಿದ್ದೀವಿ ಸರ್. 20-25 ಸಾವಿರಕ್ಕೆ ಒಂದೊಂದಂಗೆ ಮಾರಿಬಿಟ್ಟಿ ಸರ್. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಸಾಕಷ್ಟು ಲಾಭದಾಯಕ ಕಾಣ್ಬೋದಲ್ವಾ? ಈಗೆಲ್ಲ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹಾಂ ಸರ್, ಮಾಡ್ಬೋದು ಸರ್. ಮಾಡಿದರೆ ಪ್ರತಿಫಲ ಇದೆ ಸರ್. ಮಾಡಿದಷ್ಟು ನೀಡ ಭಿಕ್ಷ ಅನ್ನಂಗೆ ಮಾಡಿದರೆ ಸರ್ ಬರೋದು. ಈಗ 4 ಪಟ್ಲಿಯಿಂದ ಈಗ 8 ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅವೇ ಅಮೌಂಟಿಗೆ ತರಬೇಕಂತ ಅಂದ್ಕೊಂಡಿದ್ವಿ. ಅವು ಮಾಡಿ ಇನ್ನೂ ಇಂಪ್ರೂವ್ ಮಾಡ್ಬೇಕು, ಅವನು ಜೊತೆಗೆ ಮಾಡಿಬಿಡ್ಬೇಕು. ಹೆಂಗಿದ್ರು ಇದನ್ನು ಮಾಡ್ತೀವಿ, ಅದನ್ನು ಮಾಡಿಬಿಡೋಣ ಅಂತ ಮಾಡ್ತಿದ್ದೀವಿ ಸರ್. ಈಗ ಹೆಚ್ಚಾಗಿ ನಿಮಗೆ ಆದಾಯ ತಂದ್ಕೊಡೋದು ಕೃಷಿ ತಂದ್ಕೊಡ್ತದೆ ಅಥವಾ ಹೈನುಗಾರಿಕೆ ತಂದ್ಕೊಡ್ತದೆ ಸರ್? ಈಗ ಸದ್ಯಕ್ಕೆ ನಮ್ಗೆ ಹೈನುಗಾರಿಕೆಯಿಂದ ಉತ್ತಮ ಸರ್. ಕೃಷಿಯಿಂದ ಎಲ್ಲ ಲೇಬರ್ ಎಲ್ಲ ಸಿಕ್ಕಬಟ್ಟ ಕಾಸ್ಟ್ಲಿ, ಎಲ್ಲ ಸಮಸ್ಯೆ, ಮೆಡಿಸನ್ನು, ಗೊಬ್ಬರ, ರೈತರಿಗೆ ಎಲ್ಲ ಸಮಸ್ಯೆ ಸರ್ ಅದು. ಅದರಿಂದ ಹೈನುಗಾರಿಕೆಯಿಂದ ಸ್ವಲ್ಪ ಲಾಭದಾಯಕ ಇದೆ ಸರ್. ಅದನ್ನೇ ಮಾಡ್ತಿದ್ದೀವಿ ಸರ್ ನಾವು. ಈಗ ಕೃಷಿಯಲ್ಲಿ ಮಳೆ ಬಂದ್ರೆ ಅಷ್ಟೇ ನಮಗೆ ಲಾಭದಾಯಕ ಆಗುತ್ತೆ. ಈಗ ಈ ವರ್ಷದ ಮಟ್ಟಿಗೆ ಮಳೆ ಜಾಸ್ತಿ ಆಗಿನೂ ಲಾಭದಾಯಕ ಆಗ್ಲಿಲ್ಲ ಅಲ್ವಾ ಸರ್? ಮಳೆ ಬಂದ್ರೂ ಲಾಭದಾಯಕ ಇಲ್ಲ, ಮಳೆ ಬರದ್ರ ಲಾಭದಾಯಕ ಇಲ್ಲ ಸರ್. ಕಡಿಮೆನೆ ಸರ್ ಕೃಷಿಯಿಂದ. ಈಗ ಮೆಕ್ಕೆಜೋಳ ಹಾಕಿದ್ವಿ ಅಂತ ಹೇಳಿದ್ರೆ ಯಾವ ರೀತಿ ಇದೆ ಈ ವರ್ಷದ ಬೆಳೆ, ಮೆಕ್ಕೆಜೋಳದ ಬೆಳೆ? ಸರ್, ಈ ವರ್ಷ ಒಂದು ಸ್ವಲ್ಪ ಮಳೆ ಬೆಳೆ ಬಂದು ಒಂದು ಸ್ವಲ್ಪ ಇಳುವರಿ ಚೆನ್ನಾಗಿ ಬಂದಿದೆ ಸರ್. ನೀರು ಸಬ್ಸೆಂಟ್ ಆಗ್ಬಿಡ್ತಾ, ಹಂಗಾಗಿ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಸರ್. ಈ ಸರಿ ಮೆಕ್ಕೆಜೋಳ ಚೆನ್ನಾಗಿದೆ ಸರ್ ಈ ಸರಿ ನಮ್ಮದು. ಈಗೆಲ್ಲ ಅಂತರ್ಜಲ ಅಂತಂದ್ರೆ ಇಲ್ಲಿ ಯಾವ ಮಟ್ಟದಲ್ಲಿ ಇದೆ ಈಗೆಲ್ಲ? ಸಾಕಷ್ಟು ಮಳೆಗಾಲ ಆಗಿದೆ ಅಂತ ಹೇಳಿದ್ರ? ಹಾ ಸರ್, ಮಳೆ ಆಗಿದೆ. ವೇದವತಿ ನದಿಯಲ್ಲ ಫುಲ್ ನೀರು ಹರಿತಿದೆ ಸರ್. ಕೆಳಗಡೆ ಆಂಧ್ರಕ್ಕೆ ಹೋಗ್ತದೆ ಸರ್, ಬಿ ಟಿ ಪಿ ಅಂತೇಳಿ ಬೋರಂತಿಪ್ಪ ಪ್ರಾಜೆಕ್ಟ್ ಅಂತ ಆ ಡ್ಯಾಮಿಗೆ ಹೋಗ್ತಿದೆ ಸರ್. ಒಟ್ಟು ನಮ್ಮ ಜಮೀನ್ ಪಕ್ಕದಲ್ಲೇ ಹೋಗ್ತಿದೆ ಸರ್, ಫುಲ್ ಹೋಗ್ತಿದ್ದೇವೆ. ಆ ದೃಷ್ಟಿಯಿಂದ ನಿಮಗೆ ಅಂತರ್ಜಲದ ಕೊರತೆ ಏನಿಲ್ಲ? ಅಂತರ್ಜಲ ಕೊರತೆ ಇಲ್ಲ ಸರ್ ನಮಗೆ. ಒಟ್ಟು ನೀರಿನ ಪ್ರಭಾವ ಏನು ಸಮಸ್ಯೆ ಇಲ್ಲ, ನೀರು ಸಬ್ಸೆಂಟ್ ನೀರಿದ್ದಾವೆ. ಈ ತರಕಾರಿ ಬೆಳಿಬೇಕು, ಹೂವಿನ ಬೆಳೆಗಳು ಬೆಳಿಬೇಕು, ರೇಷ್ಮೆ ಬೆಳಿಬೇಕು ಅಂತ ಅನಿಸ್ಲಿಲ್ಲ ನಿಮಗೆ ಸರ್? ಮಾಡಿದ್ರೆ ಆಗುತ್ತೆ ಸರ್, ಮಾಡಕ್ ಅನ್ಕೊಂಡಿಲ್ಲ ಸರ್. ನಾವು ಇದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸರ್, ಅಡಿಕೆ ಹಾಕೋಣ ಅಂತ ಅಂದ್ಕೊಂಡಿವಿ. ಅಡಿಕೆ ಹಾಕ್ಬೇಕು ಅಂತ ಸರ್. ಏನಾದ್ರೂ ಗೋಡ್ ತಂದು ಸಸಿ ಆರೈಕೊಂಡಿದ್ರ ಈಗ? ಇನ್ನ ಇಲ್ಲ ಸರ್, ಡೈರೆಕ್ಟ್ ಸಸಿನೇ ತರಬೇಕಂತಿದೆ ಸರ್. ಒಟ್ಟಾರೆ ನಾಗೇಶ್ ಅವ್ರೆ, ಈ ಒಂದು ಹೈನುಗಾರಿಕೆಯಲ್ಲಿ ಉತ್ತಮವಾದ ಒಂದು ಬದುಕು ಅಂತಂದ್ರೆ ಯಾವ ರೀತಿ ಕಟ್ಕೊಂಡಿದ್ರ ಸರ್? ಉತ್ತಮವಾದ ಬದುಕಂದ್ರೆ ನಾವು ಮಾಡ ಪ್ರತಿಫಲದಿಂದ ಒಳ್ಳೆ ಉತ್ತಮ ಲಾಭ ಇದೆ ಸರ್. ನಾವು ಮಾಡಬೇಕಾಗಿರೋದು ಶ್ರದ್ಧೆಯಿಂದ, ನಾವು ಅಂದ್ಕೊಂಡಿರೋದು ಕರೆಕ್ಟ್ ಆಗಿ ಮಾಡಿದ್ರೆ ಲಾಭದಾಯಕ ಇರುತ್ತೆ ಸರ್. ನಾವು ಏನೋ ಬೇಬೇಟಿಗೆ ಮಾಡಿದ್ರೆ ಯಾವುದು ಉಳಿಯಲ್ಲ ಸರ್, ಎಲ್ಲ ಲಾಸ್ನಾಗಿ ಹೋಗ್ತೀವಿ. ಒಟ್ಟಾರೆ ಕೃಷಿ ಬದುಕು ನೆಮ್ಮದಿಯಿಂದ ಕೂಡಿದೆಯಾ ನಂಗಾಯ್ತು? ಹಾ ಸರ್, ನೆಮ್ಮದಿಯಿಂದ ಇದೆ ಸರ್. ನಾವು ಯಾರ್ದು ರಿಸ್ಕ್ ಇಲ್ಲಿ ನೆಮ್ಮದಿಯಾಗಿದೆ ಸರ್. ಯಾರಿಗೇನು ಸಮಸ್ಯೆ ಇಲ್ಲದಂಗೆ ನಮ್ಮ ಕೆಲಸ ನಾವು ನಮ್ಮದು ಅಷ್ಟೇ. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ಕೃಷಿ ಕೆಲಸ ಮಾಡಂಥವ್ರು, ಹೈನುಗಾರಿಕೆ ಮಾಡಂಥವ್ರು? ಸರ್, ನಮ್ಮ ಮನೆಯವರು ನಾವು, ಮತ್ತೆ ನಮ್ಮ ತಾಯಿ, ನಮ್ಮ ತಂದೆ, ಮತ್ತೆ ನನ್ನ ಮಕ್ಕಳು ಇದ್ದಾರೆ ಸರ್. ಒಂದಿಬ್ರು ಮಕ್ಕಳು ಮಾಡ್ತಿದ್ದಾರೆ, ಸಹಕಾರ ಮಾಡಿ ಅವ್ರ ಟೈಮಿಂಗ್ಸ್ ಕರೆಕ್ಟಾಗಿ ಅವರು ಹೋಗ್ತಾರೆ, ಮಿಕ್ಕಿದ್ ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ. ಒಟ್ಟಾರೆ ಮನೆಯಲ್ಲಿ ಎಲ್ಲರ ಸಹಕಾರ ಕೃಷಿಗೆ ನಿಮಗೆ ಸಿಗುತ್ತೆ ಅನ್ನಂಗಾಯ್ತು. ಎಲ್ಲರ ಸಹಕಾರ ಕೃಷಿಗೆ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಒಳ್ಳೇದು ನಾಗೇಶ್ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಹೈನುಗಾರಿಕೆಯಲ್ಲಿನ ಒಂದು ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕ್ ಮೈಲನಹಳ್ಳಿಯ ಕೃಷಿಕ ಪಿ ನಾಗೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಈ ಪ್ರಕಟಣೆ ನಿಮಗಾಗಿ. ಹಿಂಗಾರು ಹಂಗಾಮು ಆರಂಭವಾಗಿದ್ದು ದಾವಣಗೆರೆ ಜಿಲ್ಲೆಯಾದ್ಯಂತ ಕಡಲೆ ಬೆಳೆ ಬೆಳವಣಿಗೆ ಹಂತದಲ್ಲಿದೆ. ಈ ಸಮಯದಲ್ಲಿ ರೈತರು ಕೆಲವು ನಿರ್ವಹಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ. ಕಡಲೆ ಬೆಳೆ 30-40 ದಿನಗಳ ಬೆಳೆಯಿದ್ದಾಗ ಕುಡಿ ಚಿವುಟುವುದರಿಂದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದು. ಬಿತ್ತನೆಯಾದ 35 ದಿನಗಳ ನಂತರ ನ್ಯಾಪ್ಸಲಿಕ್ ಅಸೆಟಿಕ್ ಆಸಿಡ್ 100 ಲೀಟರ್ ನೀರಿಗೆ 2 ಮಿಲಿ ಬೆರೆಸಿ ಬೆಳೆಗೆ ಸಿಂಪಡಿಸುವುದರಿಂದ ಬೆಳೆ ಸದೃಢ ಆರೋಗ್ಯಕರ ಬೆಳವಣಿಗೆ ಹೊಂದುತ್ತದೆ. ಬಿತ್ತನೆಯಾದ 35 ದಿನಗಳ ನಂತರ ಸಸ್ಯವರ್ಧಕವಾದ ಟ್ರೈಕೋಂಟಿನಲ್ 1 ಮಿಲಿಲೀಟರ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂವು ಮತ್ತು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಸಾವಯವ ರೈತರು ಬೀಜಾಮೃತ ಸಿಂಪರಣೆ ಕೈಗೊಳ್ಳಬಹುದು. ಸಸ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1-1.5 ಮಿಲಿಲೀಟರ್ ಅಜಡಿರೆಕ್ಟಿನ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ 0.5 ಗ್ರಾಂ ಇಮೋಮೆಕ್ಟಿನ್ ಬೆಂಜೋಯೇಟ್ 5 SG ಅಥವಾ 0.2 ಅಥವಾ 0.4 ಮಿಲಿಲೀಟರ್ ಕ್ಲೋರಂಟ್ರಿನ್ ಇಲಿಫೋಲ್ ಅನ್ನು 18.5 SC 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನಿರ್ವಹಣಾ ಕ್ರಮವಾಗಿ ಕವಲೊಡೆದ ಕೊಂಬೆಗಳನ್ನು ನೆಟ್ಟು ಜಮೀನಿನಲ್ಲಿ ಹಾಗೂ ಸುತ್ತಲೂ ಮಂಡಕ್ಕಿ ಅಥವಾ ಅನ್ನ ಚೆಲ್ಲುವುದರಿಂದ ಪಕ್ಷಿಗಳು ಆಕರ್ಷಿತವಾಗಿ ರೆಂಬೆ ಮೇಲೆ ಕುಳಿತುಕೊಳ್ಳುತ್ತವೆ, ಹಾಗೆಯೇ ಬೆಳೆಯಲ್ಲಿರುವ ಕೀಟಗಳನ್ನು ಹಿಡಿದು ತಿನ್ನುತ್ತವೆ. ಈ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಕಡಲೆಯಲ್ಲಿ ನಿರೀಕ್ಷಿತ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಜಂಟಿ ಕೃಷಿ ನಿರ್ದೇಶಕರ ದಾವಣಗೆರೆ ಇವರ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಇದೀಗ ಜನಪದ ಗೀತೆ. ಮ್ಯಾಲೆ ಮನ್ಸು ಬಿತ್ತಲ್ಲೆ ನಿನ್ನ ಮ್ಯಾಲೆ ಮನ್ಸು ಬಿತ್ತಲ್ಲೆ ನಿನ್ನ ಮ್ಯಾಲೆ ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ ಆಚೆಯ ಕೆರ್ಯಾಗೆ ಅಲ್ಲೊಬ್ಬಾಳು ಸಂಗಾತಿ ಮಾತಾಡನಲ್ದರ ಮನೆ ದೂರ ಮಾತಾಡನಲ್ದರ ಮನೆ ದೂರ ಮಾತಾಡನಲ್ದರ ಮನೆ ದೂರ ಸಂಗಾತಿ ರಾತ್ರಿಗೆ ಬಾರೆ ಕನಸಿಗೆ ನೀನು ರಾತ್ರಿಗೆ ಬಾರೆ ಕನಸಿಗೆ ನಿಂದೆ ಯಾಣಂಗೆ ತುಂಬಿದ ಮೈನೋಳೆ ಅಂಗಡಂಗಡಿಗಿಂತ ಗಂಧಾದಂಗಡಿ ಚಂದ ಬಂಗಾರದಂತ ಬಳೆ ಚಂದ ಬಂಗಾರದಂತ ಬಳೆ ಚಂದ ಬಂಗಾರದಂತ ಬಳೆ ಚಂದ ಆದಾರು ಸಂಗಾತಿ ಕರವಾದನಿ ಚಂದ ನನ್ನ ಸಂಗಾತಿ ಕರವಾದನಿ ಚಂದ ನಿಂಬೆಯ ಮಲ್ಲಿಗೆ ಬಾರೆ ತುರುಬೀಗೆ ನೀನು ಮಲ್ಲಿಗೆ ಬಾರೆ ತುರುಬೀಗೆ ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ ಹಿಡಿದು ನಡೆಸುವಳು ಮುಂಗಯ್ಯ ಹಿಡಿದು ನಡೆಸುವಳು ಮುಂಗಯ್ಯ ಹಿಡಿದು ನಡೆಸುವಳು ಮುಖಭಾವ ಮುಂಗಾರು ಮಿಂಚು ಹೊಳದಂಗೆ ಮುಂಗಾರು ಮಿಂಚು ಹೊಳದಂಗೆ ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ ದೂರಾದ ಊರಲ್ಲಿ ಅಲ್ಲೊಬ್ಬಾಳು ಕಡು ಚೆಲ್ಲುವೆ ಕಂಡಾರ ಮನಸ್ಸು ಕುಣಿತಾದೆ ಕಂಡಾರ ಮನಸ್ಸು ಕುಣಿತಾದೆ ಕಂಡಾರ ಮನಸ್ಸು ಕುಣಿತಾದೆ ಸಂಗಾತಿ ಬಂದೋಗೆ ನಮ್ಮ ಮನೆ ಗಂಟ ನೀನು ಬಂದೋಗೆ ನಮ್ಮ ಮನೆ ಗಂಟ ಬಾಳೆಯ ಸುಳಿಯಂಗೆ ಬಳುಕೋಳೆ ಎಲೆ ಚೆಲ್ಲುವೆ ಬಾಳೆಯ ಸುಳಿಯಂಗೆ ಬಳುಕೋಳೆ ಎಲೆ ಚೆಲ್ಲುವೆ ಜೀವಿ ಅತ್ರಿ ಹಾಡಿರುವ ಜನಪದ ಗೀತೆ ಕೇಳಿದ್ರಿ. ಇದೀಗ ಚಂದ್ರಿಕಾ ಗುರುರಾಜ್ ಹಾಡಿರುವ ಜನಪದ ಗೀತೆ. ಫಲವಿಲ್ಲ ಪಟ್ಟೆ ಉಡು ಮಗಳೇ ಫಲವಿಲ್ಲ